ಮಂಗೊಳ್ಳೆಂಬ ಗ್ರಾಮವೋ ಕಿತ್ತೂರ ಸಂಸ್ಥಾನದೊಳಗೆ ಸಂಗೊಳ್ಳೆಂಬ ಗ್ರಾಮವೋ ಕಂಡು ಮೆಟ್ಟಿದ ನಾಡಿನೊಳಗ ಹುಟ್ಟಿ ಬಂದನು ರಾಯಣ್ಣು ಹುಟ್ಟಿ ಬಂದನು ರಾಯಣ್ಣು ತಂದೆ ಬರಮಣ ತಾಯ ಕೆಂಚ ಮನುದರದಲ್ಲೇ ಜನಿಸನು ತಂದೆ ಬರಮಣ ತಾಯ ಕೆಂಚ ಮನುದರದಲ್ಲೇ ಜನಿಸನು ತಂದೆ ಬರಮಣ ತಾಯ ಕೆಂಚ ಮನುದರದಲ್ಲೇ ಜನಿಸನು ತಂದೆ ಬರಮಣ ತಾಯ ಕೆಂಚ ಮನುದರದಲ್ಲೇ ಜನಿಸನು ಬೆಳೆಯುವ ಸಿರಿ ಮೊಳಕೆಯಂತೆ ಬಾಲ್ಯದಲ್ಲಿ ವೀರನಾದನು ಬಾಲ್ಯದಲ್ಲಿ ವೀರನಾದನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ನಿತ್ಯ ಕಾಲದ ಕಿತ್ತೂರ ಸಂಸ್ಥಾನ ಕಾಯತ್ತಿದ್ದನು ರಾಯಣ್ಣು ಕಾಯತ್ತಿದ್ದನು ರಾಯಣ್ಣು ವೀರ ರಾಣಿಯ ಚನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು ವೀರ ರಾಣಿಯ ಚನ್ನಮ್ಮ ತಾಯಿ ದತ್ತ ಪುತ್ರ ಎನಿಸನು ವೀರ ರಾಣಿಯ ಚನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು ವೀರ ರಾಣಿ ಬ್ರಿಟಿಷರ ಕೋತಂತ್ರಕ್ಕೆಲ್ಲ ಶಡ್ಡ ಬಡದ ನಿಂತನು ಯುದ್ಧ ಮಾಡಬೇಕಂದನು ತಾಯಿ ಚೆನ್ನಮ್ಮಳ ಅಪ್ಪಣೆಗಾಗಿ ಕಾಯುತ್ತಿದ್ದನು ತಾಯಿ ಚೆನ್ನಮ್ಮನ ಅಪ್ಪಣೆಗಾಗಿ ಕಾಯುತ್ತಿದ್ದನು ತಾಯಿ ಚೆನ್ನಮ್ಮಳ ಅಪ್ಪಣೆಗಾಗಿ ಕಾಯುತ್ತಿದ್ದನು ತಾಯಿ ಚೆನ್ನ ರಾಯನ ಮಾತ ಕೇಳಿ ಚೆನ್ನಮ್ಮ ಯುದ್ಧ ಕಪ್ಪಣೆ ಕೊಟ್ಟಳು ಯುದ್ಧ ಕಪ್ಪಣೆ ಕೊಟ್ಟಳು ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗಿ ಹೋದರು ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗಿ ಹೋದರು ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗಿ ಹೋದರು ಕಪಟ ಗುಣದ ಬ್ರಿಟಿಷರೆಲ್ಲ ಮೋಸದ ಸಂತೋಡ್ಯರು ಮೋಸದ ಸಂತೋಡ್ಯರು ಮೋಸ ಮಾಡಲೆಂದು ದೇಶ ದ್ರೋಹಿಗಳ ಕರ ತಂದರು ಮೋಸ ಮಾಡಲೆಂದು ದೇಶ ದ್ರೋಹಿಗಳ ಕರ ತಂದರು ಮೋಸ ಮಾಡಲೆಂದು ದೇಶ ದ್ರೋಹಿಗಳ ಕರ ತಂದರು ಮೋಸ ಮಾಡಲೆಂದು ದೇಶ ದ್ರೋಹಿಗಳ ಕರ ತಂದರು ಯುದ್ಧ ಮಾಡುವ ಸಿಡಿವ ಮದ್ದಿಗೆ ನೇರ ಬೆರಿಕೆ ಮಾಡ್ಯಾರು ನೇರು ಬೆರಿಕೆ ಮಾಡ್ಯಾರು ಮೋಸ ವಂಚನೆಯಿಂದ ಬ್ರಿಟಿಷರು ಯುದ್ಧವನ್ನು ಗೆದ್ದರು ಮೋಸ ವಂಚನೆಯಿಂದ ಬ್ರಿಟಿಷರು ಯುದ್ಧವನ್ನು ಗೆದ್ದರು ಮೋಸ ವಂಚನೆಯಿಂದ ಬ್ರಿಟಿಷರು ಯುದ್ಧವನ್ನು ಗೆದ್ದರು ಮೋಸ ವಂಚನೆಯಿಂದ ಬ್ರಿಟಿಷರು ಯುದ್ಧವನ್ನು ಗೆದ್ದರು ಯುದ್ಧವನ್ನು ಗೆದ್ದ ಆಂಗ್ಲರು ಚೆನ್ನಮ್ಮನ ಸೆರೆ ಹಿಡಿದರು ಕಾರಾಗೃಹದಲ್ಲಿಟ್ಟರು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ತಾಯಿ ಬಂದೆ ತಳಾದಳೊಂದು ರಾಯ ಕೋಪಗೊಂಡನು ಯುದ್ಧ ಮಾಡಬೇಕಂದನು ಊರ ಬಿಟ್ಟ ಆಡವೆ ಒಕ್ಕನ ದಂಡ ಕಟ್ಟಲು ಹೊರಟನು ಊರ ಬಿಟ್ಟ ಆಡವೆ ಒಕ್ಕನ ದಂಡ ಕಟ್ಟಲು ಹೊರಟನು ಕಟ್ಟೆ ನಿಂತರು ಶತ್ರುಗಳ ಸಂಹಾರಕ್ಕಾಗಿ ಯುದ್ಧ ಮಾಡಲು ಹೊರಟರು ಶತ್ರುಗಳ ಸಂಹಾರಕ್ಕಾಗಿ ಯುದ್ಧ ಮಾಡಲು ಹೊರಟರು ಶತ್ರುಗಳ